ಅದರಿಂದ ರೈತರಿಗೆ ಅವರ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗಬಹುದು ಅನ್ನುವಂಥ ಒಂದು ವಿಚಾರ. ಅದ್ರ ಜೊತೆಗೇನು ಏನು ಉತ್ಪನ್ನ ಬೆಳೀತಾ ಇದೆ ಅದರ ಒಂದು ಮೌಲ್ಯವರ್ಧನೆ ಮಾಡಿ ಅದರಿಂದ ಕೂಡ ಹೆಚ್ಚಿನ ಒಂದು ಲಾಭವನ್ನು ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯದ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರೋದ್ರಿಂದ ರೈತರ ಕಂಪನಿಗಳಿಗೆ ವಿಶೇಷವಾದಂಥ ಒತ್ತು ನೀಡುವಂಥ ಕಾರ್ಯವನ್ನು ಸರ್ಕಾರ ಇವತ್ತಿನ ದಿವಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯಗಳು ಕೂಡ ಈ ನಿಟ್ಟಿನೊಳಗೆ ಕಾರ್ಯರತ ಆಗಿವೆ. ಅನೇಕ FPOs ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ರೈತ ಉತ್ಪಾದಕ ಕಂಪನಿಗಳು ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಈ ಕಂಪನಿಗಳ ಬಗ್ಗೆನೇ ವಿಚಾರ ಮಾಡೋಣ, ಚರ್ಚೆ ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಾಗಲಕೋಟ್ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಅವರ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರೇ. ನಮಸ್ಕಾರ ಡಾಕ್ಟರ್ ಸೋಮಶೇಖರ್ ಅವರೇ. ಇವತ್ತಿನ ದಿವಸ ರೈತರಿಗೆ ಈಗ ಕೊನೆಯ ಆಶಾಕಿರಣನಂತನೇ ಅಂತ ನಾವು ಹೇಳ್ಬೋದು. ಯಾಕಂದರೆ ರೈತರು ಎಲ್ಲ ಬೆಂದು ಎಲ್ಲ ಅನುಭವವನ್ನು ಎಲ್ಲ ಕಹಿಯಾದ ಅನುಭವವನ್ನು ಕೃಷಿಯಲ್ಲೇ ಅನುಭವಿಸಿ ಮೂಲ ಕಾರಣ ಹೇಳ್ತೀನಿ. ಅದಕ್ಕೆ ಭಾಳ ಜನ ವಿಮುಖ ಆಗ್ತಾ ಇದ್ದಾರೆ. ಕೃಷಿಯಿಂದ ವಿಮುಖ ಆಗಲಿಕ್ಕೆ ಮೇನ್ ಕಾರಣ ಅಂತಂದರೆ ಅದರಿಂದ ಅವರಿಗೆ ಲಾಭ ಜಾಸ್ತಿ ದಕ್ತಾ ಇಲ್ಲ, ಅವ್ರ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ಅದಕ್ಕೆಲ್ಲ ಮೂಲ ಕಾರಣನ ಹುಡುಕ್ತಾ ಹೋದರೆ ಅದು ನಮ್ಮಲ್ಲೇನೇ ಇದೆ, ರೈತರಲ್ಲೇನೇ ಇದೆ. ನಾವು ರೈತರಲ್ಲೇ ನಾವು ಹುಡ್ಕೋತ ಹೋಗ್ಬಿಟ್ರೆ ಮೊದಲೇ ಕಾರಣ ಏನಾಯಿತು ಅಂತಂದರೆ ರೈತರಲ್ಲಿ ನಾವು ಇಷ್ಟೆಲ್ಲ ಸಂಕಷ್ಟಕ್ಕೆ ಸಮಸ್ಯೆಗಳಿಗೆ ಅಂದರೆ ಇದು ಹವಾಮಾನ ವೈಪರೀತ್ಯ, ಅದು ಬೇರೆ ಒಂದು ಕಡೆ ನೋಡ್ಲಿಕ್ಕೆ ಹತ್ರ ಹವಾಮಾನ ವೈಪರೀತ್ಯ ಮೊದಲೇಕನೂ ಇತ್ತು, ಈಗೂ ಆಗ್ತಾ ಇದೆ. ಆದರೆ ಮೂಲ ಕಾರಣ ನಾವು ಹೇಳೋದಾದ್ರೆ ಸಾಮಾಜಿಕವಾಗಿ ಒಂದು ಬದಲಾವಣೆ ಆದಂಥದ್ದು. ಸಾಮಾಜಿಕವಾಗಿ ಬದಲಾವಣೆ ಅಂದರೆ ಈಗ ಕೂಡು ಕುಟುಂಬಗಳು ಅಂದರೆ ಕೃಷಿ ಒಂದು ಸಾಮೂಹಿಕ ಕ್ರಿಯೆ. ಯಾವಾಗ ನಾವು ಕೂಡು ಕುಟುಂಬ ಹೋಯಿತು ಅವಾಗ ಕೃಷಿಯಲ್ಲಿ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆದವು. ಮೊದಲಿಗೆ ಮೊಟ್ಟ ಮೊದಲಿಗೆ ನಾವು ಯಾವಾಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಎಡಿ ಕುಂಟಿಗೆ ಸದ್ಯಕ್ಕೆ ನಾವು ಆಳುಗಳ ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆದ್ವಿ, ಅವಾಗ ಹಾಲಿನ ಸಮಸ್ಯೆ ಉಲ್ಬಣ ಹಾಕೋತ್ ಹೋಯ್ತು. ಮೊದಲಿಗೆ ಏನಿತ್ತು, ಕೂಡು ಕುಟುಂಬಿದಾಗ ಎಲ್ಲರೂ ಅಣ್ತಮ್ರು ಸೇರಿಬಿಟ್ಟು ಎಲ್ಲ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಸಮೃದ್ಧಿಯಾಗಿ ಬೆಳ್ಕೊಂಡು ಆರಾಮಾಗಿ ಇದ್ರು. ಯಾವಾಗ ಕೂಡು ಕುಟುಂಬ ಹೋಯ್ತು ಅವ್ರದ್ದು ಈ ಸಮಸ್ಯೆಗಳು ಅಲ್ಲದೆ ಅವ್ರದ್ದು ಏನಿತ್ತು, ಅವ್ರದ್ದು ಕೃಷಿ ಹಿಡುವಳಿ ಏನಾಯ್ತು, ಕೃಷಿ ಹಿಡುವಳಿಯಲ್ಲಿ ಸಣ್ಣ ಹಿಡುವಳಿದಾರವರಾದ್ರು ಅವ್ರ ಮಕ್ಕಳು ಮಕ್ಕಳು ಹಿಂಗೆ ಹಾಕ್ಕೊಂಡು ಅದು ನಾವು ಇನ್ನೊಂದು ನಮ್ಮ ಇದ್ರೊಳಗೆ ಹೇಳ್ಬೇಕಂದ್ರೆ ಎಕನಾಮಿಕ್ ಟರ್ಮ್ಸ್ ಒಳಗೆ ಅನ್ ಎಕನಾಮಿಕ್ ಹೋಲ್ಡಿಂಗ್ ಆಯಿತು. ಅನ್ ಎಕನಾಮಿಕ್ ಹೋಲ್ಡಿಂಗ್ ಆದಮೇಲೆ ಉತ್ಪನ್ನನೂ ಕಡಿಮೆ ಆಯಿತು, ಅವ್ರಿಗೆ ಬರುವಂಥ ಉತ್ಪನ್ನನೂ ಕಡಿಮೆ ಆಯಿತು. ಒಂದೆಡೆ ಉತ್ಪನ್ನ ಕಡಿಮೆ ಆಯಿತು, ಇನ್ನೊಂದೆಡೆ ಏನಾಯಿತು, ಕೃಷಿಯಲ್ಲಿ ಬದಲಾವಣೆ ಆಯಿತು. ಅಂದರೆ ಬದಲಾವಣೆ ಹೇಗಾಯಿತು ಅಂತಂದರೆ ಕೃಷಿ ಈಗ ಮೊದಲೇಕೆ ಏನಿತ್ತು, ಸಾಂಪ್ರದಾಯಿಕ ಕೃಷಿ ಇತ್ತು. ನಾವು ಏನು ನಮ್ಮ ಜೀವನೋಪಾಯಕ್ಕೆ ಏನು ಬೇಕಾಗಿತ್ತು ಅದನ್ನೇ ಬೆಳ್ಕೊಂಡು ಆರಾಮಾಗಿದ್ವಿ. ಯಾವಾಗ ನಾವು ಕೃಷಿಯಾಗಿ ವ್ಯವಹಾರವಾಯಿತು, ಕೃಷಿಯಲ್ಲಿ ವ್ಯವಹಾರ ಹೋಗ್ತು, ಯಾಕಂದರೆ ಈಗ ನೋಡ್ರಿ ವ್ಯವಹಾರ ಅಂತಂದ್ರೆ ಬಿಸ್ನೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು ಹೇಳ್ಬೇಕಂದ್ರೆ ಬಿಸ್ನೆಸ್ಸು. ಯಾವಾಗ ಕೃಷಿ ವ್ಯವಹಾರವಾಯಿತು ಅವಾಗ ಏನಾಯಿತು, ವ್ಯವಹಾರ ಅಂತಂದ್ರೇನು ನಾವು ರೊಕ್ಕ ಹಾಕಿ ರೊಕ್ಕ ತೆಗಿಬೇಕು ಅಂದ್ರೆ ವ್ಯವಹಾರದೊಳಗೆ ಯಾವ ವ್ಯಾಪಾರ ಮಾಡಬೇಕು ಇದಾಯ್ತಂದ್ರೆ ಅದನ್ನೇ ನಮ್ಮ ರೈತರಿಗೆ ಏನಾಗ್ಬಿಡ್ತು, ನಾವು ಬದಲಾವಣೆ ಗಾಳಿ ಬೀಸಲಿಕ್ಕೆ ಬೇಕಾಯಿತು, ನಾವು ಬದಲಾವಣೆ ಮಾಡ್ಕೊಳ್ಬೇಕಾಯ್ತು ನಮ್ಮಲ್ಲಿ. ಈ ನಿಟ್ಟಿನೊಳಗೆ ಏನಾಯಿತು, ನಮ್ಮ ಅದರ ಜೊತೆಗೇನೆ ಏನಾಯಿತು, ಕೃಷಿ ಬದಲಾವಣೆ ಆಯಿತು, ವ್ಯವಹಾರ ಆಯಿತು, ಬಿಸ್ನೆಸ್ ಆಯಿತು. ಅಂದರೆ ನಾವು ರೊಕ್ಕ ಹಾಕಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ, ಕ್ಯಾಪಿಟಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೇನೋ ಈಗ ಬರುವಂಥ ಪರಿಸ್ಥಿತಿ ಒಳಗಿದ್ದೀವಿ. ಇನ್ನೊಂದೆಡೆ ಏನಾಯಿತು, ನಮ್ಮ ರೈತ ಕುಟುಂಬಗಳ ಜೀವನ ಶೈಲಿನೂ ಬದಲಾವಣೆ ಆಯಿತು. ನಾವೇನು ಫ್ಯಾಮಿಲಿ ಕೂಡ ಏನು ಖರ್ಚು ಇತ್ತು ಮೊದಲೇಕೆ ಹೆಂಗಿತ್ತು ಅದೆಲ್ಲ ಬದಲಾವಣೆಯಾಗಿ ಕುಟುಂಬದ ಖರ್ಚುನೂ ಅಧಿಕ ಆಗ್ತಾ ಹೋಯಿತು. ಆಮೇಲೆ ಮೂರನೇ ಕಾರಣ, ಇನ್ನೊಂದೆಡೆ ಹೋದಾಗ ಈಗ ಬಿಸ್ನೆಸ್ ಆದಾಗ ನಾವು ಯಾವುದೇ ಒಂದು ಬಿಸ್ನೆಸ್ದು ನಾವು ಅದರ ಪರಿಣಾಮ ಅದರದ್ದು ಲಾಭ ನಷ್ಟ ಯಾವಾಗ ಗೊತ್ತಾಗ್ತದಂದ್ರೆ ನಾವು ಹೆಂಗೆ ಅದನ್ನು ನಮ್ಮ ಉತ್ಪನ್ನನ ಹೆಂಗೆ ನಾವು ಉತ್ಪಾದನೆ ಮಾಡಿರ್ತೀವಲ್ಲ, ಯಾವುದೇ ನೀವು ಬಿಸ್ನೆಸ್ ತಗೊಳ್ಳಿ ನಮ್ಮ ಉತ್ಪನ್ನ ಹೆಂಗೆ ಮಾರಾಟ ಆಗ್ತದೆ ಅದ್ರ ಮೇಲೆ ನಿರ್ಭರಾಗಿರ್ತದೆ. ಈ ನಿಟ್ಟಿನೊಳಗೆ ಇವು ಮೂರೂ ಸೇರಿಬಿಟ್ಟು ಏನಾಗಿದೆ, ರೈತರು ಒಂದು ಕಡೆ ನಾವು ಕೃಷಿ ಮಾಡ್ತೀವಿ ಶ್ರಮ ಪಡ್ತೀವಿ ಆದರೆ ನಾವು ಇನ್ನೂ ಕೃಷಿಕರು ಬದಲಾಗಿಲ್ಲ ಅಂತ ನಾ ಹೇಳ್ತೇನೆ. ಅಂದರೆ ಏನಾಗಿದೆ, ಒಂದು ಕಡೆ ನಾವು ಕೃಷಿ ಬದಲಾವಣೆ ಆಗಿದೆ, ಕೃಷಿಕರ ಕುಟುಂಬ ಅತಿತ್ತಲಾಗಿ, ಆಮೇಲೆ ಗ್ರಾಹಕರು ಬದಲಾವಣೆ ಆಗ್ಯಾರೆ, ಆಮೇಲೆ ಗ್ರಾಹಕರ ತಕ್ಕಂಗೆ ಉತ್ಪಾದನೆ ಮಾಡಿಕೊಂಡು ಅದ್ರ ತಕ್ಕಂಗೆ ನಾವು ಇನ್ನೂ ಮೂಲ ಅದೇ ಕೃಷಿ ಅದೇ ತತ್ವದೊಳಗೆ ಇದ್ದೀವಿ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಹಿಂಗಾಗಿ ಅದು ರೈತರಿಗೆ ದೊಡ್ಡ ಸಮಸ್ಯೆ ಆಗಿ ಮಾರ್ಪಟ್ಟಿದೆ. ಅದಕ್ಕೆ ಇದಕ್ಕೆ ನೀವೆಲ್ಲ ಕೇಳ್ಬೋದು ಇದಕ್ಕೆಲ್ಲ ಏನು ಪರಿಹಾರ ಇಲ್ವಾ ಅಂತ ಹೇಳ್ಬಿಟ್ಟು, ಪರಿಹಾರ ಇದೆ. ಅದಕ್ಕೆ ಏನಿದೆ, ನಾನು ಅದಕ್ಕೆ ಕೊನೆಯ ಆಶಾಕರಣೆ ಅಂತ ಹೇಳಿದೆ, ಈಗೆಲ್ಲ ಸಣ್ಣ ಸಣ್ಣ ಹಿಡುವಳಿದಾರೆಲ್ಲ ಸೇರಿಬಿಟ್ಟು ನಿಮ್ಮದೇ ಆದಂಥ ಒಂದು ಕಂಪ್ನಿಯನ್ನು ಅಂದರೆ ರೈತ ಉತ್ಪಾದಕರ ಕಂಪ್ನಿಯನ್ನು ಆರ್ಗ ಸಂಘವನ್ನು, ಸಂಘ ಅಂತ ನಾ ಹೇಳೋದಿಲ್ಲ, ಸಂಘ ಅಂದರೆ ನಿಮ್ಗೆ ಮತ್ತೆ ಬೇರೆ ಇದಕ್ಕೆ ಹೋಗ್ಬಿಡ್ತದೆ, ಕಂಪ್ನಿಯನ್ನು ಸ್ಥಾಪನೆ ಮಾಡ್ಕೊಂಬಿಟ್ಟು ಅದರ ಅಡಿಯಲ್ಲಿ ಎಲ್ಲರೂ ಸೇರಿಬಿಟ್ಟು ಅಂದರೆ ಏನಾಗ್ತದೆ, ಎಲ್ಲರದು ಈಗ ನಾ ಅದರ ಯಾಕೆ ಮಾಡ್ಕೋಬೇಕು ಮುಂದೆ ಹೇಳ್ತೀನಿ, ಈ ಸಂಘವನ್ನು ಸ್ಥಾಪನೆಯನ್ನು ಮಾಡ್ಕೊಂಡು ತಿಳ್ಕೊಂಡು ಮುನ್ನಡೆಸ್ಕೊಂಡು ಹೋದ್ರೆ ಮಾತ್ರ ನಮ್ದು ಕೃಷಿ ಇವತ್ತು ಉಳಿತದಂತ ಈ ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಈಗ ಸದ್ವಿವರವಾಗಿ ಹೇಳ್ತೀನಿ. ಈಗ ನಮ್ಮ ಕೃಷಿ ರೈತ ಉತ್ಪಾದಕರ ಕಂಪನಿ ಅಂತಂದ್ರೆ ನಮ್ಮ ಭಾರತ ಸರ್ಕಾರದ ಕಂಪನೀಸ್ ಆ್ಯಕ್ಟ್ ಇದೆ, ಕಂಪನೀಸ್ ಆ್ಯಕ್ಟ್ 1956 ಇಸ್ವಿ ಕಂಪನೀಸ್ ಆ್ಯಕ್ಟ್ ಇದೆ. ಈ ಆ್ಯಕ್ಟ್ ಅಡಿಯಲ್ಲಿ ಏನು ಮಾಡ್ತು ಸರ್ಕಾರ, ಒಂದು ಯೋಚನೆ ಮಾಡ್ತು. ಯಾಕೆ ರೈತರಿಗೆ ಈಗೆಲ್ಲ ನೀವು ಸಹಕಾರ ಸಂಘಗಳೆಲ್ಲ ನೋಡಿರಿ, ನಿಮ್ಮ ಹಳ್ಳಿಯೊಳಗೆಲ್ಲ ಸಹಕಾರ ಸಂಘಗಳೆಲ್ಲ ನೋಡಿರಿ, ಅಲ್ಲೆಲ್ಲ ಯಾಕಂದ್ರೆ ಜನರು ಇನ್ವಾಲ್ವ್ಮೆಂಟ್ ಇಲ್ಲ, ಜನರು ಹೋಗುವುದಿಲ್ಲ, ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ. ನಿಮಗೇನೋ ಸ್ವಲ್ಪ ಗೊಬ್ಬರ ಬೇಕಾಯ್ತು, ಸಾಲ ಬೇಕಾಯ್ತು, ಹೋಗ್ತೀರಿ, ಆದರೆ ಅದು ಇನ್ವಾಲ್ವ್ಮೆಂಟ್ ಇಲ್ಲ. ಅದಕ್ಕೆ ಒಂದು ಸಮಿತಿಯನ್ನು ರಚಿಸಿ ಅಭ್ಯಾಸ ಮಾಡಲಾಗಿ ಅದಕ್ಕೆ ಕೃಷಿ ಸಹಕಾರ ಸಂಘಗಳಿಂದ ಹೆಚ್ಚಿನ ಲಾಭ ರೈತರಿಗೆ ದೊರಕ್ತಾ ಇಲ್ಲ, ಸದಸ್ಯರಿಗೆ ದೊರಕ್ತಾ ಇಲ್ಲ ಅಂತಂದ್ಬಿಟ್ಟು, ಅದಕ್ಕೆಲ್ಲ ಹೆಚ್ಚಿನ ಲಾಭ ಇದ್ದಾಗ ಮಾತ್ರ ಅಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರ್ತದೆ ಅಂತಂದ್ಬಿಟ್ಟು, ಅದಕ್ಕೆ ಸರ್ಕಾರ ಏನು ಮಾಡ್ತು, ನಮ್ಮ 1956 ಇಸ್ವಿ ಕಂಪನೀಸ್ ಆ್ಯಕ್ಟ್ ಇದೆ ಅಲ್ಲ, ಇದರ ಅಡಿಯಲ್ಲಿ ಎಲ್ಲ ರೈತರು ಸೇರಿಬಿಟ್ಟು ಸೇರನ್ನು ಮಾಡಿ ಸದಸ್ಯರಾಗಿ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ನಿಮ್ದು ಏನು ಕಾರ್ಯಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ರೈತರಿಗೆ ಲಾಭ ಆಗ್ತದೆ ಅಂದ್ಬಿಟ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ಗೌರ್ಮೆಂಟ್ ಸ್ಕೀಮ್ಸೂ ಬಂದವು. ಸ್ಕೀಮ್ಸ್ ಬಿಟ್ಟಾದರೂ ಸದ್ಯಕ್ಕೆ ನೀವು ಇವತ್ತು ಇದು ರೈತ ಉತ್ಪಾದಕರ ಕಂಪನಿಯನ್ನು ಮಾಡಿಕೊಂಡು ಎಲ್ಲರೂ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಏನು ಮಾಡಿದರು, 1982 ಇದರೊಳಗೆ ಒಂದು ಸ್ವಲ್ಪ ಸಹಕಾರ ತತ್ವನೂ 2013 ಸಹಕಾರ ತತ್ವನೂ ಸೇರಿಸಿದ್ರು. ಇದಕ್ಕೆ ನೀವು ಕೇಳ್ಬೋದು, ಸಹಕಾರ ತತ್ವನೂ ಬೇಕು, ಯಾಕೆಂದರೆ ಕೃಷಿ ಒಳಗೆ ಸಹಕಾರ ತತ್ವ ಇಲ್ಲದೆ ಸಹಕಾರ ಇಲ್ಲದೆ ಏನೂ ನಡೆಯುವುದಿಲ್ಲ. ಯಾಕಂದರೆ ಸಾಮೂಹಿಕ ಕ್ರಿಯೆ, ಕೃಷಿ ಎಂಬುದು ಸಾಮೂಹಿಕ ಕ್ರಿಯೆ ಇದು. ಅದಕ್ಕೆ ಈ ಕೃಷಿಯಲ್ಲಿ ಒಂದು ಸ್ವಲ್ಪ ರೈತ ಉತ್ಪಾದಕರ ಕಂಪನಿ ಅಡಿಯಲ್ಲಿ ಒಂದು ಸ್ವಲ್ಪ ಸಹಕಾರ ತತ್ವವನ್ನು ಅಳವಡಿಸಿಕೊಂಡು ಈಗ ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ನೀವು ಕೇಳ್ಬೋದು, ಸರ್ ಇದೆಲ್ಲ ಮಾಡ್ಕೋತೀವಿ, ಮಾಡ್ಕೊಂಡ್ಮೇಲೆ ಏನೇನು ಮಾಡ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ನಾ ಹೇಳಿದೆ, ಯಾವಾಗ ನಮ್ಮದು ವ್ಯವಹಾರ ಆಯಿತು ಕೃಷಿ ವ್ಯವಹಾರ, ಅದಕ್ಕೆ ಮೂರು ನಮಗೆ ಸಮಸ್ಯೆಗಳು ಭಾಳ ಉದ್ಭವಾದವು. ಒಂದನೇದು ನೀವೆಲ್ಲ ಕೃಷಿಯನ್ನು ಬೆಳ್ಕೋತೀರಿ, ಎಲ್ಲ ಮಾಡ್ತೀರಿ, ಒಂದು ಅಧಿಕವಾದಂಥ ಖರ್ಚು. ಎರಡನೇದು ಕೂಲಿ ಆಳುಗಳ ಸಮಸ್ಯೆ. ಮೂರನೇದು ಮಾರಾಟ ಸಮಸ್ಯೆ. ಈ ಮೂರು ಸಮಸ್ಯೆಗಳಿಂದ ನಾವೆಲ್ಲ ನಲಿಗೆ ಹೋಗಿವಿ, ರೈತರೆಲ್ಲ ನಲಿಗೆ ಹೋಗಿರಿ. ಈ ಸಮಸ್ಯೆಗಳಿಗೆ ಹೋಲಾಡಿಸ್ಲಿಕ್ಕೆ ಇದು ಒಂದು ಹೆಂಗೆ ನಮಗೆ ದಾರಿದೀಪ ಆಗ್ತದೆ ಅಂತೇಳಿ ಒಂದೊಂದಾಗಿ ಹೇಳ್ತೀನಿ ನಿಮಗೆ. ಈಗ ಏನಾಗುತ್ತೆ, ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು 100 ಜನ ರೈತರು ಇರ್ತೀರಿ ಅಥವಾ 500 ಜನ ರೈತರು ಇರ್ತೀರಿ, ನೀವೆಲ್ಲರೂ ಹೋಗಿ ನಿಮ್ಮದು ಏನು ಪರಿಕರಗಳು ಬೇಕಲ್ಲ, ಗೊಬ್ಬರ, ಬೀಜ, ಅದಕ್ಕೇನು ನೀವು ಪೆಸ್ಟಿಸೈಡ್ಸು, ಕೆಮಿಕಲ್ಸ್ ಏನು ಹೊಡಿತಿರಲ್ಲ, ಒಂದು ಯಾವುದೋ ಒಂದು ಬೆಳೆ ಬೆಳಿಬೇಕಾರೆ, ಅವಾಗ ಏನಾಗುತ್ತೆ, ನೀವು ಹೋಗಿ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ ಅಥವಾ ಯಾವುದೋ ನಿಯರ್ ಬೈ ಸಿಟಿಗೆ ಹೋಗ್ತೀರಿ, ಯಾವುದೋ ಡಿಸ್ಟ್ರಿಕ್ಟ್ ಪ್ಲೇಸಿಗೆ ಹೋಗ್ತೀರಿ, ಅಲ್ಲಿ ನೀವು ತೊಗೊಂಡು ಬಂದಾಗ ಅಲ್ಲೇನಾಗುತ್ತೆ, ನಿಮಗೆ ಅಧಿಕವಾದಂಥ ಖರ್ಚು ಇರ್ತದೆ. ಈಗ ನೋಡಿರಿ, ಒಂದು ಗೊಬ್ಬರದ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ 266 ರೂಪಾಯಿ ಯೂರಿಯಾಕ್ಕೆ ನೀವು 300 ರೂಪಾಯಿ ಬೆಲೆ ಕೊಡಬೇಕಾಗತ್ತೆ, ಮತ್ತು ಅದ್ರ ಜೋಡಿ ಮತ್ತು ನೀವು ಹೋಗಿ ಬರೋ ಖರ್ಚು ಅದು ಬೇರೆ. ಅಂದರೆ ಇನ್ನೊಂದು ನಾ ಕೃಷಿಯೊಳಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಕೃಷಿಯೊಳಗೆ ನಮ್ಮಲ್ಲಿ ಇನ್ನೊಂದು ಯಾಕೆ ನಮಗೆ ಇನ್ನೂ ಇದಾಗ್ತಾ ಇಲ್ಲ ಅಂದರೆ, ಕಣ್ಣಿಗೆ ಕಾಣದಂಥ ಖರ್ಚುಗಳು, ಹಿಡನ್ ಕಾಸ್ಟ್ ಅಂತ ಹೇಳ್ತೀವಿ ನಾವು, ಹಿಡನ್ ಕಾಸ್ಟ್ಗಳೇನಿದೆ ಅದು ಅಧಿಕ ಆಗ್ತಾ ಹೋಗ್ತಾ ಇದೆ. ಈಗ ನೀವು ಸಿಟಿಗೆ ಹೋಗಿ ಒಂದು ಚೀಲ ಗೊಬ್ಬರ ತರಬೇಕಂದ್ರೆ ಎಡಿಷ್ನಲ್ ಆಗಿ ನಮಗೆ ಅದು ಗೊಬ್ಬರದ ರೇಟ್ ಬಿಟ್ಟು ಸದ್ಯಕ್ಕೆ ಎಡಿಷ್ನಲ್ ಆಗಿ ನಮಗೆ 100 ರೂಪಾಯಿ ಖರ್ಚು ಬರ್ತದೆ. ಹೇಗೆ ಹೇಳ್ತೀನಿ ಕೇಳ್ರಿ, ನೀವು ಅಲ್ಲಿಂದ ಟಮ್ಟಮಿಗೆ ಹಾಕ್ಬೇಕಾದ್ರೆ ಮಿನಿಮಮ್ 20 ರೂಪಾಯಿ ಕೊಡಬೇಕು, ಮತ್ತು ಒಂದು ಅದು ನಾವು ಮತ್ತೆ ಒಂದು ಆಳಿಂದ ವೇಸ್ಟ್ ಆಗುತ್ತೆ ಅದನ್ನು ಬಿಟ್ಟು, ಅಂಥವೆಲ್ಲ ಕಣ್ಣಿಗೆ ಕಾಣದಂಥ ಖರ್ಚುಗಳನ್ನು ಅಧಿಕ ಆಗ್ತಾ ಹೋಗ್ತಾ ಇದೆ. ನಮ್ಮಲ್ಲಿ ಒಂದು ಇದನ್ನು ಹೇಳ್ತಾರೆ ನಮ್ಮ ಕಡೆ ಭಾಗದವಾಗೆಲ್ಲ, ಕೃಷಿಯೊಳಗೆ ಹೆಂಗಿದೆ ಅಂತಂದ್ರೆ ನಮಗೆ ಈಗ ಅಧಿಕವಾದಂಥ ಮಾಲ್ ಬರ್ತದೆ, ಅಧಿಕವಾದಂಥ ನಾವು ರೊಕ್ಕನೂ ಎಣಿಸ್ತಾ ಇದ್ದೀವಿ ಈಗ ನಾವು ಓವರಾಲ್ ನೋಡಿದರೆ. ಆದರೆ ಹೆಂಗಾಗ್ತಿದೆ, ಈಗ ಹಂಡೆದಾಗ ಬಂದು ಕಿಂಡ್ಯಾಗ ಹೋಗ್ತೀವಿ ಅಂತ ಹೇಳ್ತೀವಿ ನಾವು, ಅಂದರೆ ಹಂಡೆದಾಗ ಬಂದು ಕಿಂಡ್ಯಾಗ ಅಂತಂದರೆ ಹಂಡೆದಲ್ಲಿ ನೀರು ತುಂಬಿಟ್ಟು ಎರಡು ಸಣ್ಣ ಕಿಂಡ್ ಇದ್ಬಿಟ್ರೆ ಸಣ್ಣಗೆ ಹೋಗಿದ್ದು ಗೊತ್ತಾಗೋದಿಲ್ಲಲ್ಲ. ಹಂಗೆ ನಮಗೆ ಕೃಷಿಯಲ್ಲಿ ಏನಿದೆ, ನಾವು ಸಣ್ಣಗೆ ಹೋಗ್ತಾ ಇರ್ತದೆ, ಗೊತ್ತಾಗೋದಿಲ್ಲ. ಕೊನೆಗೆ ನಮಗೆ ಉಳಿದೇನು, ಮತ್ತೆ ನಾವು ಸಾಲದಾಗ ಇದ್ದೀವಿ. ಈ ನಿಟ್ಟಿನೊಳಗೆ ಏನಾಗಿದೆ, ಹೌದು ಸರ್ ನೀವು ಹೆಂಗೆ ಇದು ಮಾಡ್ಕೋಬೋದು ಅಂತ ಕೇಳ್ಬೋದು. ಅದಕ್ಕೆ ನೀವೆಲ್ಲರೂ ಸೇರಿಬಿಟ್ಟು ನಿಮ್ಮ ಹಳ್ಳಿಗೆ ಬರೋಂಗೆ ಮಾಡಿದರೆ ಏನಾಗುತ್ತೆ, ಈಗ ನೀವು ರೈತ ಉತ್ಪಾದಕರ ಕಂಪ್ನಿಯಲ್ಲೇ ಮಾಡ್ಕೊಂಬಿಟ್ಟು ಎಲ್ಲ ಲೈಸೆನ್ಸ್ಗಳನ್ನು, ಈಗೇನು ಇನ್ಪುಟ್ ಡೀಲರ್ಸ್ ಲೈಸೆನ್ಸು, ಫರ್ಟಿಲೈಸರ್ ಲೈಸೆನ್ಸು, ಆಮೇಲೆ ಪಂಚಾಯತಿ ಲೈಸೆನ್ಸು, ಎ ಪಿ ಎಂ ಸಿ ಲೈಸೆನ್ಸ್ಗಳೆಲ್ಲ ತೆಗೆಸ್ಬಿಟ್ಟು ಗೊಬ್ಬರವನ್ನು ನೀವೇ ನಿಮ್ಮ ಹಳ್ಳಿಗೇನ ತರುವಂಗೆ ಮಾಡಿಬಿಟ್ರೆ ನಿಮಗೇನಾಗುತ್ತೆ, ಸಮಯ ಉಳಿತದೆ. ಆಮೇಲೆ ನಿಮ್ಮ ಹೋಲ್ಸೇಲ್ ದರದಲ್ಲಿ ಹಾಗೆ ಎಕ್ಸಾಂಪಲ್ ಭಾಳ ಎಕ್ಸಾಂಪಲ್ ನೀವು ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ತೀವಿ, ನಿಮ್ಗೆ ವಿಸಿಟು ಮಾಡಿಸ್ತೀವಿ, ಸಾಕಷ್ಟು ನಿಮಗೆ ಪರಿಕರಗಳು ಹೋಲ್ಸೇಲ್ ದರದಲ್ಲಿ ಸಿಗುವಂಥ ಅವಕಾಶ ಸಿಗುತ್ತೆ. ಆಮೇಲೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಬೀಜ ಗೊಬ್ಬರಗಳನ್ನು ಸಿಗುತ್ತವೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಿಮಗೇನಾಗುತ್ತೆ, ಕ್ವಾಲಿಟಿ ಅಂದರೆ ನಿಮ್ದು ಏನಾಗುತ್ತೆ, ಭಾಳ ಜನ ಇರೋದ್ರಿಂದ ನಿಮ್ಮದು ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡಿ ನೇರವಾಗಿ ಕಂಪ್ನಿಗಳಿಂದನೇ ನಿಮಗೆ ಉತ್ಪಾದನೆ ಮಾಡುವಂಥ ಪರಿಕರ ಉತ್ಪಾದನೆ ಮಾಡುವಂಥ ಕಂಪ್ನಿಗಳಿಂದನೇ ನಿಮಗೆ ಬರೋದ್ರಿಂದ ನಿಮಗೆ ಕ್ವಾಲಿಟಿ ಗುಣಮಟ್ಟದ ಬೀಜ ಮತ್ತು ಗೊಬ್ಬರಗಳನ್ನು ಮತ್ತು ಔಷಧಗಳನ್ನು ನೀವು ಕೊಂಡ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ನೀವೆಲ್ಲ ಗ್ರೂಪ್ ಆಗಿ ಇರ್ತೀರಂತಂದ್ರೆ 500,000 ಜನ 100 ಜನ ಹೀಗೆಲ್ಲ ಇರ್ತೀರಂದ್ರೆ ನೀವು ಒಳ್ಳೆ ನಮ್ಮ ವಿಜ್ಞಾನಿಗಳು ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಅಥವಾ ಯಾವುದೇ ಒಂದು ತಂತ್ರಜ್ಞಾನಗಳಿಂದ ತರಬೇತಿಯನ್ನು ತಗೊಳ್ಳಿಕ್ಕೂ ನಿಮ್ಗೆ ಅವಕಾಶ ಇರ್ತದೆ. ಯಾಕಂದ್ರೆ ನೀವು ವ್ಯಕ್ತಿಗತ ಓದ್ಬಿಟ್ರೆ ಏನಾಗುತ್ತೆ, ನೀವು ವ್ಯಕ್ತಿಗತ ಒಬ್ಬರಿಗೆ ಬೇಕಾದ್ರೆ ಏನಾಗುತ್ತೆ, ನೀವು ಫೋನ್ ಒಳಗೆ ಮಾಡೋದು ನಾವು ಹೇಳ್ಬೋದು, ಅಥವಾ ಮೇಲಿನ ಮೇಲೆ ಸಲಹೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ನೆಕ್ಸ್ಟ್ ಅಥವಾ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೀಪ್ಪ, ನಮ್ಮ ಆಫೀಸಿಗೆ ಬರೀ ಹೇಳ್ತೀವಿ ಅನ್ನೋ ಲೆಕ್ಕಕ್ಕೂ ನಾವು ಹೇಳ್ಬೋದಾಗತ್ತೆ. ಆದರೆ ನೀವೇ 100 ಜನ ಸೇರ್ತೀವಿ ಅಂತಂದರೆ ಇಡೀ ವಿಶ್ವವಿದ್ಯಾಲಯ ಆಯಿತು, ಯಾರೋ ಎಲ್ಲ ವಿಜ್ಞಾನಿಗಳು ನಿಮ್ಮ ಕಡೆ ಬಂದು ಟೈಮ್ ಸೀರೆ ಅಂದರೆ ವೇಳೆ ಸೀರೆ ಅಂತೀವಿ ನಾವು ಕನ್ನಡದಾಗ, ವೇಳೆ ಸೀರೆ ನಾವು ನಿಮಗೆ ಸಲಹೆ ಸೂಚನೆಗಳನ್ನು ಇಟ್ಟು ಗುಣಮಟ್ಟದ ಉತ್ಪಾದನೆ, ಯಾಕಂದ್ರೆ ಗುಣಮಟ್ಟದ ಉತ್ಪಾದನೆ ಇವತ್ತಿನ ಮಟ್ಟಿಗೆ ಅವಶ್ಯಕತೆಯಾಗಿದೆ. ಯಾಕಂದ್ರೆ ಗ್ರಾಹಕರು ಚೇಂಜ್ ಆಗ್ಯಾರ ಅಂತ ಹೇಳಿದೆ ನಾನು. ಯಾಕಂದ್ರೆ ಕೃಷಿ ಚೇಂಜ್ ಆಗಿದೆ, ಗ್ರಾಹಕರು ಚೇಂಜ್ ಆಗ್ಯಾರ, ಕೃಷಿಕರು ಮಾತ್ರ ಚೇಂಜ್ ಆಗಿಲ್ಲ ಅಂತ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಗ್ರಾಹಕರು ಹೆಂಗೆ ಚೇಂಜ್ ಆಗ್ಯಾರ ಅಂದರೆ ನಾವೇ ತಗೊಳ್ರಿ. ಗ್ರಾಹಕರು ಅಂದರೆ ಮೊದಲೇಕ್ಕೆ ನಾವು ಹಳ್ಳಿಯಲ್ಲಿ ಏನು ಸಿಕ್ತಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಆದರೆ ಈಗ ಹೆಂಗಾಗಿದೆ, ನಮ್ಮ ಹಳ್ಳಿಗೆ ನಮ್ಗೆ ಬೇಕಾದ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲೋ ವಿಜಾಪುರಕ್ಕೂ ಸಿಂದಗಿಗೋ ಇಂಡಿಗೋ ಹೋಗಿ ತೊಗೊಂಡು ಬರ್ತೀವಿ ಹೊರತು ಅಲ್ಲಿಯೂ ಸಿಗಲಿಲ್ಲ ಅಂದ್ರೆ ಹುಬ್ಳಿ ಮಠನೂ ಬಂದು ನಾವು ತಗೋತೀವಿ. ಅದೇ ಕ್ವಾಲಿಟಿ ಬೇಕು, ಅದೇ ಬೇಕು, ನಾವು ಪೆನ್ನಿಂದ ಹಿಡ್ಕೊಂಡು ಹೇಳ್ತಾ ಇದ್ದೇನೆ ನಾನು. ಹೀಗೆ ಅದಕ್ಕೆ ನಾವು ಗ್ರಾಹಕರು ನಾವೇ ಚೇಂಜ್ ಆಗಿ ಬಂದಮೇಲೆ ಗ್ರಾಹಕರ ತಕ್ಕಂಗೆ ನಾವು ಮೊದಲೇಕೆ ಗ್ರಾಹಕರು ಇಂಪಾರ್ಟೆಂಟ್. ಯಾಕಂದ್ರೆ ಬಿಸ್ನೆಸ್ ಒಳಗೆ ಏನಿದೆ ಗ್ರಾಹಕರ ತಕ್ಕಂಗೆ ಬೆಳೆಯನ್ನು ನಾವು ಕ್ವಾಲಿಟಿಯನ್ನು ಕೊಡಬೇಕಾಗ್ತದೆ. ಇದು ನಮ್ಮ ಊರಿನ ಕತೆ ಆದರೆ ನಾವು ದೂರ ದೂರ ದೇಶಕ್ಕೆಲ್ಲ ಕಳಿಸ್ಲಿಕ್ಕೆ ಅವಕಾಶಗಳು ಇದ್ರಾಗ ವಿಪುಲ ಆಗ್ಯಾವು. ಹೀಗಾಗಿ ಒಂದು ಏನಾಗುತ್ತೆ, ಒಂದು ಅಂದಾಜಿನ ಪ್ರಕಾರ ನಾವು ಈಗ ಮೆಕ್ಕೆಜೋಳ ಅಥವಾ ಯಾವುದರ ಒಂದು ನಮ್ಮ ಕೃಷಿ ಬೆಳೆಯನ್ನು ತಗೊಂಡಾಗ ಮಿನಿಮಮ್ 4,000-5,000 ರೂಪಾಯಿವರೆಗೂ ಒಂದು ಎಕರೆಗೆ ನಾವು ಖರ್ಚನ್ನು ಉಳಿಸ್ಬೋದು. ಉಳಿಸಿದಾರೆ ಈಗ ಅಂದಾಜು ಇದರೊಳಗೆ. ಇದೊಂದಾಯಿತು. ಈಗ ಎರಡನೇ ಪಾಯಿಂಟಿಗೆ ಬರೋಣ. ಎರಡನೇದು ಅಂತಂದರೆ ಈಗ ಲೇಬರ್, ಈಗ ಏನಿದೆ ಆಳು ಕೂಲಿ ಹಾಲಿನ ಸಮಸ್ಯೆನ ಹೆಂಗೆ ಹೋಗ್ಬೋದು ಅಂದರೆ ನಾವು ಲೇಬರ್ ಬ್ಯಾಂಕನ್ನು ಮಾಡ್ಕೋಬೇಕಾಗತ್ತೆ. ಈಗ ಲೇಬರ್ದು ಏನಾಗಿದೆ ಸಮಸ್ಯೆ ಅಂದರೆ ನಾನು ಹೇಳ್ತೀನಿ ಕೇಳ್ರಿ. ಕೂಲಿ ಆಳುಗಳು ಅವ್ರದ್ದೊಂದು ಸಂಘಟನೆ ಇದೆ ಅವ್ರಿಗೆ, ಹೀಗಾಗಿ ನಾವು ಕಾಂಪಿಟೇಟರ್ಸ್ ಆಗಿವೆ. ಈಗ ನಾವು ಸ್ಪರ್ಧೆಗೆ ಇಳಿದೀವಿ ಲೇಬರ್ ಸಂಬಂಧ, ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿಯಿಂದ. ನಾ ತಪ್ಪಂತ ಹೇಳುವುದಿಲ್ಲ, ಈಗ ಅನಿವಾರ್ಯ ಪರಿಸ್ಥಿತಿಯಿಂದ ಇದೆ. ಆದರೆ ಒಕ್ಕಟ್ಟಾಗಿ ಅವ್ರಿಗೂ ಒಂದು ರೇಟ್ ಫಿಕ್ಸ್ ಮಾಡಿ ಅವ್ರನ್ನ ಲೇಬರ್ಗಳನ್ನು ನಾವು ಇದು ಮಾಡ್ಕೊಂಡು ಹೋದರೆ ರೇಟ್ ಸ್ಥಿರವಾಗಿರ್ತದೆ. ಈಗ ನಾವು ಹೇಳ್ತೀವಿ ಆಳಿನ ಖರ್ಚು ಈ ಸಲ 200-300 ಅದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾವೇ ರೈತರೇ. ಯಾಕಂದ್ರೆ ನಾನೇ ಹಿಡ್ಕೊಂಡು ಹೇಳ್ತೀನಿ, ಒಬ್ಬ ರೈತ 200 ಕೊಡ್ತಾನೆ ಅಂದರೆ 210 ಇನ್ನೊಬ್ಬರು ಕೊಡ್ತಾನೆ, ಹೀಗೆ ಅದು ಬೆಳೀತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಅಂದರೆ ನಾವು ಇದ್ರೊಳಗೆ ನಮ್ಮದು ಓವರ್ ಎಂಪ್ಲಾಯ್ಮೆಂಟ್ ಅಥವಾ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಹೆಂಗಂದರೆ ಅವ್ರದ್ದೊಂದು ಗ್ರೂಪ್ ಇರ್ತದೆ, ಒಂದು 20 ಮಂದಿದೋ 15 ಮಂದಿದೋ, ಅವ್ರಿಗೆ ನಮ್ಗೆ 5 ಲೇಬರ್ ಬೇಕಾದ್ರೆ ಸರಿಗೆ ನಾವು 15 ಮಂದಿಗೂ ಕರ್ಕೊಂಡು ಹೋಗಬೇಕು. ಅದು ಎಡ್ಸೆಲ್ ಕಾಸ್ಟ್ ಆಗ್ತಾ ಇದೆ. ಅದು 15 ಮಂದಿ ಎಡ್ಸೆಲ್ ಕಾಸ್ಟ್ ಒಬ್ಬ ರೈತರಿಗಾದರೆ ಇನ್ನೊಬ್ಬಂಗೆ ಕೂಲಿ ಆಳುಗಳು ಸಿಗಲ್ದೆ ಅವಂಗೆ ನಷ್ಟ ಆಗ್ತಾ ಇದೆ. ಅಂದರೆ ಡಬಲ್ ಲಾಸ್, ಹಳ್ಳಿಯಲ್ಲೇ ಡಬಲ್ ಲಾಸ್. ನಾವು ಒಕ್ಕಟ್ಟಿಲ್ದಕ್ಕೆ ಎರಡು ಥರ ನಮಗೆ ನುಕ್ಸಾನ ಆಗ್ತಾ ಇದೆ. ಒಬ್ಬನಿಗೆ ಓವರ್ ಅಂದರೆ ಎಕ್ಸ್ಟ್ರಾ ಕೊಟ್ಟು 5 ಲೇಬರ್ಗೆ ಅವ್ನು 15 ಲೇಬರ್ ಪೇ ಮಾಡಬೇಕು. ಇನ್ನೊಬ್ಬಂಗೆ ಏನಾಗಿದೆ, ಲೇಬರ್ ಸಿಗಲ್ದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕೃಷಿಯಲ್ಲಿ ಯಾವಾಗಲೂ ವೇಳೆ ಸೀರೆ ಮಾಡಬೇಕು. ಏನು ಒಂದು ಕುದಿ ತಪ್ಪಿದ್ರೆ 10 ಕುದಿ ತಪ್ಪದ ಅಂತ ಹೇಳ್ತೀವಿ. ಹೀಗಾಗಿ ಎರಡೂ ಥರದಿಂದನೂ ನಾವು ಏನಾಗ್ತಾ ಇದೆ, ನಮಗೆ ನುಕ್ಸಾನ ಆಗ್ತಾ ಇದ್ದೀವಿ. ಇದನ್ನು ಹೆಂಗೆ ಹೋಗಲಾಡಿಸ್ಕೋಬೋದು ಅಂತಂದರೆ ನೀವು ರೈತ ಉತ್ಪಾದಕರ ಕಂಪನಿಯನ್ನು ಮಾಡಿಕೊಂಡು ಎಲ್ಲರೂ ಸಹಕಾರ ಒಕ್ಕಟ್ಟಿನಿಂದ ಮಾಡಿದರೆ ಅಂತಂದರೆ ಲೇಬರ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಅವ್ರಿಗೂ ಒಂದು ರೇಟ್ ಫಿಕ್ಸ್ ಮಾಡಿ ಇಂಡೆಂಟ್ ಮೂಲಕ ಅಲ್ಲೇ ಕಳಿಸಿ ಒಂದು 50-100 ಲೇಬರ್ ಗ್ರೂಪ್ಗಳನ್ನು ಮಾಡಿ ನೀವು ಸಹಕಾರ ತತ್ವದಿಂದ ಮಾಡಿದರೆ ಇದಕ್ಕೆ ಬಗೆಹರಿಸ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅದೊಂದು ಆಯಿತು. ಮುಂದೆ ಅತೀ ಎಲ್ಲ ಕ್ಲಿಷ್ಟಕರವಾದಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಮಾರಾಟದ ಸಮಸ್ಯೆ. ನೀವು ಮಾರಾಟದ ಸಮಸ್ಯೆಯನ್ನು ಹೆಂಗೆ ಹೋಗಲಾಡಿಸ್ಬೋದಪ್ಪ ನೀವು ರೈತ ಉತ್ಪಾದಕರ ಕಂಪನಿ ಅಂದ್ರೆ, ಈಗ ಏನು ಮಾಡ್ತಾರಪ್ಪ, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು. ನಾವು ಒಂದು ಹೇಳ್ತೀನಿ, ಈ ಮಾರಾಟ ಇದರೊಳಗೆ ಅಂದರೆ ಎಲ್ಲರೂ ಮಾರಾಟಗಾರರನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಮಾರಾಟಗಾರರು ನಮಗೆ ಬೇಕು, ಒಂದು ಸಪ್ಲೈ ಚೈನ್ ಅಂತ ಹೇಳ್ತೀವಿ, ಅದ್ರ ಮಾರಾಟಗಾರರು ಇಂಪಾರ್ಟೆಂಟೇ. ನಮ್ಮ ಖರೀದಾರ ಬೇಕಲ್ಲ, ಗ್ರಾಹಕರು ಇರಲಿ, ನೇರವಾಗಿ ಖರೀದಾರರು ಇರಲಿ, ಅಥವಾ ನೇರವಾದಂಥ ಕನ್ಸ್ಯೂಮರ್ ಇರಲಿ, ಯಾರೋ ಕೊಳ್ಳೋರು ಬೇಕು ನಮಗೆ ಒಟ್ಟು. ಆದರೆ ನಮಗೇನಾಗಿದೆ, ಈಗೇನು ಮಧ್ಯವರ್ತಿಗಳ ಹಾವಳಿಯಿಂದ ನಾವು ಏನು ನುಕ್ಸಾನ್ ಮಾಡ್ಕೋತಿದ್ದೀವಲ್ಲ, ಅದನ್ನು ನಾವು ಇದಕ್ಕೆ ತಪ್ಪಿಸ್ಲಿಕ್ಕೆ ಇದರಿಂದ ಅವಕಾಶ ಇದೆ. ರೈತ ಉತ್ಪಾದಕರ ಕಂಪನಿ ಮೂಲಕ ನಿಮಗೆ ಅವಕಾಶಗಳು ಸಾಕಷ್ಟು ಸಿಗ್ತಾವೆ. ಹೆಂಗಪ್ಪ ಅಂತಂದರೆ, ಈಗ ನೀವು ಎಲ್ಲರೂ ಒಂದು ಬೆಳೆ ಬೆಳೆದಿರ್ತೀರಿ ಅಥವಾ ಶೇಂಗಾ ಬೆಳೆದಿರ್ತೀರಿ ಅಂತ ತಿಳ್ಕೊಡ್ರಿ. ಒಂದು ಹಳ್ಳಿ ಒಳಗೆ ಎಲ್ಲರೂ ಬೆಳೆದಿರ್ತೀರಿ, ಏನು ಮಾಡ್ತೀರಿ? ಈಗ ನಮ್ಮ ಮಧ್ಯವರ್ತಿ ನಮ್ಮಂಥವ್ರು ಯಾರೋ ಮಧ್ಯವರ್ತಿಗಳು ಬಂದು ಎಲ್ಲರೂ ಶೇಂಗಾ ತೊಗೊಂಡು ಒಂದು ಲೋಡ್ ಮಾಡಿ ಬೇರೆ ಕಡೆ ಕಳಿಸಿ ತಾವು ಹೆಚ್ಚಿನ ಲಾಭವನ್ನು ತಗೋತಾರೆ. ಅದೇ ನೀವೇ ಎಲ್ಲ ಒಕ್ಕಟ್ಟಾಗಿ ಎಲ್ಲರೂ ಶೇಂಗಾ ಸೇರಿಬಿಟ್ಟು ಒಬ್ಬರು ಕಂಪ್ನಿಗಳು ಬರ್ತಾವೆ, ಈಗ ಬಂದಿದ್ದಾರೆ. ಈಗ ನೋಡ್ರಿ, ನಾವು ಬಾಗಲಕೋಟೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ರೈತ ಉತ್ಪಾದಕರ ಕಂಪ್ನಿ ಮಾಡಿಸೀವಿ. ಇವತ್ತು ನಮಗೆ ಚಿಯಾ ಖರೀದಾರ ಬಂದಿದ್ದಾರೆ, ಆಮೇಲೆ ಈಗ ಗೊಂಜಾಳ ಮೆಕ್ಕೆಜೋಳದ ನೋಡ್ರಿ, ಈಗ ಮೆಕ್ಕೆಜೋಳದ ಖರೀದಾರರು ನಮ್ಮಲ್ಲಿ ನೇರವಾಗಿ ಬರ್ತಾ ಇದ್ದಾರೆ. ಈಗ ಅನೇಕ ಆಮೇಲೆ ಪ್ರೈವೇಟ್ ಕಂಪ್ನಿ ಏನು ಇನ್ಪುಟ್ ಕಂಪ್ನಿಗಳಿವೆಲ್ಲ, ಬೇರ್ ಕಂಪ್ನಿ ಅಂತಾವು, ಇಫ್ಕೋ ಕಂಪ್ನಿ ಅಂತಾವು, ನೇರವಾಗಿ ನಮ್ಗೆ ಸಂಪರ್ಕ ಮಾಡಿ ಹಿಂಗೆ ಎಲ್ಲಾನು ಇದು ಮಾಡ್ತಾ ಇದ್ದಾವೆ. ಇನ್ನು ಬ್ಯಾಂಕ್ಗಳು ಬರ್ತಾ ಇದ್ದಾವೆ ನಮಗೆ ಕ್ರೆಡಿಟ್ ಲಿಂಕ್ ಮಾಡಲಿಕ್ಕೆ. ಅಂದರೆ ಅಡ್ವಾಂಟೇಜ್ ಹೇಳ್ತೀನಿ ನಿಮ್ಗೆ, ಯಾವಾಗ ನಾವು ರೈತರು ಒಕ್ಕಟ್ಟಿದ್ದಾರೆ, ಇಷ್ಟು ಮಂದಿ ಸದಸ್ಯರಿದ್ದಾರೆ ಅಂತಂದುಬಿಟ್ರೆ ನಮಗೆ ಅದಕ್ಕೆಲ್ಲ ಅವಕಾಶಗಳು ತಾನಾಗೇ ಬರ್ತಾವೆ ಅಂತ ಹೇಳಿಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಈಗ ನೀವು ಮಾರಾಟ ಮಾಡಿ ಅದಕ್ಕಿಂತ ಜಾಸ್ತಿ ಇದು ಮಾಡ್ಕೋಬಹುದು. ಮುಂದುವರೆದು ಏನು ಮಾಡ್ಕೋಬೋದು, ನಿಮ್ಮದೇ ಆದಂಥ ಸ್ವಯಂವಾಗಿ ನಿಮ್ಮದೇ ಆದಂಥ ಗೋಡಾನುಗಳನ್ನು ಮಾಡ್ಕೋಬೋದು, ಕೋಲ್ಡ್ ಸ್ಟೋರೇಜನ್ನು ಮಾಡ್ಕೋಬೋದು. ಅದಕ್ಕಿಂತ ಮುಂದುವರೆದು ನೀವೇ ಒಂದು ರಿಟೇಲ್ ಔಟ್ಲೆಟನ್ನು ತೆಗಿಬೋದು. ನಿಮ್ಮದೇ ಆದಂಥ ಪ್ಯಾಕ್ ಮಾಡಿ ಹೆಂಗೆ ಬರ್ತಾವಲ್ಲ, ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ರಿಲಯನ್ಸ್ ಫ್ರೆಶ್ ಅಂತ ಕಿರಾಣಿ ಅಂಗಡಿ ಮಾಡ್ಯಾನ, ಅವರೆಲ್ಲ ಸಣ್ಣ ಸಣ್ಣ ಪ್ಯಾಕ್ ಮಾಡಿ ಕ್ವಾಲಿಟಿ ವ್ಯಾಲ್ಯೂ ವೆರ್ಷನ್ ಅನ್ನು ನೀವು ಮಾಡ್ಕೋಬಹುದು ಅಂದ್ರೆ ಮೌಲ್ಯ ವರ್ಧನೆ. ನೀವು ಏನ್ ಬರ್ತದೆ ಈಗ ಶೇಂಗಾ ನೀವು ಜಾಸ್ತಿ ಬೆಳೀತಿದ್ರೆ ಶೇಂಗಾ ಎಣ್ಣೆ ಮಾಡಿ ನಿಮ್ದೇ ಆದಂತ ಬ್ರ್ಯಾಂಡ್ ಮೇಲೆ ಮಾರಾಟ ಮಾಡಬಹುದು, ಅದ್ರ ತಕ್ಕಂಗೆ ಸಬ್ಸಿಡಿ ಮಾಡಬಹುದು. ಈಗ ಹೈನುಗಾರಿಕೆ ಇತ್ತಂದ್ರೆ ನೀವೇ ಕವಾ ಮಾಡಿ ಇದನ್ನ ಕವಾ ಮತ್ತು ಅದರೇನು ಉಪ ಉತ್ಪನ್ನಗಳೇನು ಬರ್ತಾವೆ ಅದನ್ನೆಲ್ಲ ಮಾಡಿಕೊಂಡು ನಿಯರ್ವಾಗಿ ನೀವು ಮಾರಾಟ ಮಾಡ್ಬೋದು. ಆದರೆ ಇಂಡಿವಿಜುವಲ್ ಹೋದ್ರೆ ಏನಾಗುತ್ತೆ, ನೀವು ಬೇರೆ ಕಡೆ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವೆಲ್ಲ ಮಾಡಿಕೊಂಡು ನಿಮ್ಮ ನಿಮ್ಮ ಅಧಿಕವಾದಂಥ ನೀವೇ ಇದನ್ನು ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದರಿಂದ ಮಾಡಿಕೊಂಡು. ಆಮೇಲೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ರೈತ ಉತ್ಪಾದಕರ ಸಂಘಟನೆ, ಇದು ದೊಡ್ಡ ಆರ್ಥಿಕತೆಯ ಏನ್ರಿ ಆರ್ಥಿಕತೆಯ ವ್ಯವಸ್ಥೆ ಅಂದ್ರೆ ಲಾರ್ಜ್ ಎಕಾನಮಿ. ನಾವೇನು ವ್ಯವಸ್ಥೆಯನ್ನು ಎಂಜಾಯ್ಮೆಂಟ್ ಮಾಡ್ತೀವಲ್ಲ, ಈ ರೈತ ಉತ್ಪಾದಕರ ಕಂಪನಿಯನ್ನು ಮಾಡಿಕೊಂಡು ಎಲ್ಲನೂ ನೀವು ಮಾಡ್ಕೊಳ್ಳಿಕ್ಕೆ ಇದರಿಂದ ಅವಶ್ಯಕತೆ ಆಗತ್ತೆ. ಈ ಅವಶ್ಯಕತೆಯಿಂದ ನೀವು ರೈತ ಉತ್ಪಾದಕರ ಕಂಪನಿಯನ್ನು ಮಾಡ್ಕೋಬಹುದು. ನೀವು ಈಗ ಕ್ವಶನ್ ಬರೋದು, ನೀವು ರೈತ ಉತ್ಪಾದಕರ ಕಂಪನಿಯನ್ನು ಹೆಂಗೆ ಪ್ರಾರಂಭ ಮಾಡ್ಬೋದು ಅಂತ ಕೇಳ್ಬೋದು. ಅದಕ್ಕೆ ಈಗ ಇದಕ್ಕೆ ಬೇಕಾಗಿದ್ದು ಮೊದಲಿಗೆ 5 ಜನ ಡೈರೆಕ್ಟರ್ಸು, 5 ಮಂದಿ ಸಲಹೆಕಾರರು ಅಂತ ಅಂದ್ಬಿಟ್ಟು 10 ಜನ ಇನಿಷಿಯಲ್ ಬೇಕಾಗ್ತದೆ. ಆಮೇಲೆ ಮುಂದುವರೆದು ನಿಮ್ದು ಇದ್ರ ಮೇಲೆ ನೀವು ಎಷ್ಟು ಜನ ಸದಸ್ಯರಾಗ್ತೀರಿ ಅದ್ರ ಮೇಲೆ ನಿಮ್ಮದು ಬೆಳವಣಿಗೆ ಆಗುತ್ತೆ, ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಜಾಸ್ತಿ ಸಿಗುತ್ತೆ. ಆಮೇಲೆ ಇಷ್ಟು ಜನ 1000 ಜನ ಸದಸ್ಯರಿದ್ದಾರೆ ಅಂತ ಅಂದ್ಬಿಟ್ರೆ ನಿಮಗೆ ಬೇರೆ ಬೇರೆ ಕಡೆಯಿಂದ ಈಗ ದೊಡ್ಡ ದೊಡ್ಡ ಇನ್ಪುಟ್ ಡೀಲರ್ಸ್ ಆಯಿತು, ನಿಮ್ಮ ಉತ್ಪನ್ನಗಳನ್ನು ಖರೀದಿದಾರ ಆಯಿತು, ಸಂಸ್ಕರಣೆ ಘಟಕಗಳಾಯಿತು, ಈಗ ಸರ್ಕಾರದ ಯಾವ ಸವಲತ್ತು ಬರುವುದಾಯಿತು ಅಂದರೆ ಇಷ್ಟು ಜನ ರೈತರು ಒಕ್ಕಟ್ಟಿದ್ದಾರಪ್ಪ, ಇಷ್ಟು ಜನ ಸೇರಿದ್ದಾರೆ ಅಂದ್ಬಿಟ್ರೆ ನಿಮ್ಮ ಕಡೆ ಅವರೇ ತಾವಾಗೆ ಬರ್ತಾರೆ. ಅದಕ್ಕೆ ಇನಿಷಿಯಲ್ 10 ಜನದಿಂದ ಪ್ರಾರಂಭವಾಗಿ 1000 ಜನನೂ ನೀವು ಮಾಡ್ಕೋಬಹುದು. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಗ್ಗೆ ಹೇಳ್ಬೋದಾದ್ರೆ ಮಿನಿಮಮ್ 5 ಮಂದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಮ್ಯಾಕ್ಸಿಮಮ್ 15 ಜನ ನೀವು ತಗೊಳ್ಬೋದು, ಅದರಲ್ಲಿ ಇಲೆಕ್ಟೆಡ್ 12 ಜನ, ಆಮೇಲೆ 3 ಜನ ನೀವು ಬೇಕಂದ್ರೆ ಇಲೆಕ್ಟೆಡ್ ಮಾಡ್ಕೊಡ್ರೆ ಅಥವಾ ನೀವು ಯಾವ ಸ್ಪೆಷಲಿಸ್ಟ್ ನಾನ್ ಮೆಂಬರ್ ಬೋರ್ಡ್ ಮೆಂಬರ್ಸ್ ಅಂತ ಹೇಳ್ತೀವಿ ಆ ಸದಸ್ಯರುಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಇದನ್ನೆಲ್ಲ ಈ ನಿಟ್ಟಿನೊಳಗೆ ಮಾಡಿಕೊಂಡು ಆಮೇಲೆ ಸುತ್ತಮುತ್ತಲು ಹಳ್ಳಿಯವರು ಸೇರ್ಕೊಂಡ್ಬಿಟ್ಟು ಅಂದರೆ ಅದರೊಳಗೆ ಏನಾಗ್ತವೆ FIG ಅಂತ ಹೇಳ್ತೀವಿ, ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಗ್ರೂಪ್, ರೈತ ಹಿತಾಸಕ್ತಿ ಗುಂಪುಗಳನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಂದು ಹಳ್ಳಿಯೊಳಗೆ ಒಂದು ಹಳ್ಳಿಯಲ್ಲಿ ಮೇನ್ ಹಳ್ಳಿಯಲ್ಲಿ ರೈತ ಉತ್ಪಾದಕರ ಕಂಪನಿಯನ್ನು ಮಾಡಿದರೆ ಅಂದರೆ ಸುತ್ತಮುತ್ತಲು ಹಳ್ಳಿಯಲ್ಲಿ ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಂದು 100 ಸದಸ್ಯರಿಗೆ ಒಂದು ಮಾಡಿ ಅಲ್ಲೊಂದು ಟೀಮ್ ಮಾಡಿ ಎಲ್ಲ ಮೇಲಿಂದ ಮೇಲೆ ಸಭೆಯನ್ನು ಸೇರಿ ನಮಗೇನು ಬೇಕು ಬೇಡ ಇವೆಲ್ಲ ಅವ್ನು ಮಾಡಿಕೊಂಡು ಮುಂದುವರಿಲಿಕ್ಕೆ ನಮಗೆ ಇದರಿಂದ ಸಾಧ್ಯ ಇದೆ. ಅಂದರೆ ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಇನ್ನೂ ಹೇಳೋದು ಭಾಳ ಇದೆ ಇದರೊಳಗೆ, ಇನ್ನೂ ಒಟ್ಟಿನಲ್ಲಿ ಹೇಳಬೇಕಂದ್ರೆ ರೈತ ಇವತ್ತಿನ ಮಟ್ಟಿಗೆ ಇಲ್ಲಾಂದ್ರೆ ಇನ್ನೊಂದು ನಾವು ಒಂದು ಹೇಳಬೇಕಂದ್ರೆ ಇದು ನಾವು ಕೃಷಿಯಲ್ಲಿ ಬದಲಾವಣೆಯ ಕಾಲ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನೀವು ನೋಡಿರ್ತೀರಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಟ್ರಾನ್ಸ್ಫಾರ್ಮೇಷನ್ ಸ್ಟೇಜ್. ಇನ್ನೊಂದು 5 ವರ್ಷಕ್ಕೆ ನೋಡ್ರಿ ಯಾವುದೋ ಒಂದು ಕಂಪ್ನಿ ಬರ್ತದೆ, ಯಾಕಂದ್ರೆ ನಾವು ಯುವಕ ಆಗ್ತಾ ಇದ್ದೀವಿ. ಯಾಕಂದ್ರೆ ಒಂದು ಯಂಗರ್ ಜನರೇಷನ್ ನೆಕ್ಸ್ಟ್ ಜನರೇಷನ್ ಯಾರು ಕೃಷಿಗೆ ಬರ್ತಾ ಇಲ್ಲ, ಯಾಕಂದ್ರೆ ಇವೆಲ್ಲ ಸಮಸ್ಯೆಗಳು ಇರೋದ್ರಿಂದ. ಯಾಕಂದ್ರೆ ವಿಮುಖ ಆಗಿ ಏನಾಗ್ತಾ ಇದೆ, ಒಂದೊಂದು ಹಳ್ಳಿಯಲ್ಲಿ ಎಲ್ಲರೂ ಕೃಷಿಯಿಂದ ನಾವು ವಿಮುಖ ಆಗಿ ಕೃಷಿಯನ್ನು ಮಾಡ್ಲಿಕ್ಕೆ ಯಾರಾದರೂ ಮಾಡಬೇಕು, ಮಾಡ್ಲಿಕ್ಕೆ ಬಂದಾಗ ಮಾತ್ರ ಏನಾಗುತ್ತೆ, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಹತ್ರ ಬಂದಾರೆ, ನಮ್ಗೆ 500 ಎಕರೆ ಕೊಡಿಸ್ರಿ, 600 ಎಕರೆ ಕೊಡಿಸ್ರಿ, ನಾವು ಲಾವಣಿ ಮಾಡ್ತೀವಿ ಯಾವ್ದಾರ ಒಂದು ಏರಿಯಾದಾಗ ಅಂತ ಹೇಳ್ಬಿಟ್ಟು ಸ್ಪೆಷಲೈಸೇಷನ್ ಮಾಡಿಕೊಂಡು ಮೆಕ್ಯಾನೈಸೇಷನ್ ಮಾಡಿಕೊಂಡು ಮಾಡಿ ಒಂದು ಕಂಪ್ನಿ ಮೂಲಕ ನಮ್ಮ ಹುಡುಗರಿಗೆ ಉದ್ಯೋಗ ಕೊಡ್ತಾರೆ, ಆದರೆ ನಮ್ಮ ಹೊಲಾಗ ನಾವೇ ದುಡಿಯುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀವೆಲ್ಲ ಈಗ ಒಂದು ಸ್ವಲ್ಪ ಜಾಗ್ರತೆ ಆಗಿ ನೀವೆಲ್ಲರೂ ಸೇರಿಬಿಟ್ಟು ರೈತ ಉತ್ಪಾದಕರ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಮುಂದುವರಿಬೇಕಂತ ಕೇಳಿಕೊಂಡು ನನ್ನ ಒಂದೆರಡು ಮತನ್ನು ಮುಗಿಸ್ತೇನೆ. ಒಳ್ಳೆಯದು ಡಾಕ್ಟರ್ ಶ್ರೀಪಾದ್ ಅವರೇ. ಈಗ ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ಯಾವ ರೀತಿ ಮಾಡ್ಕೊಳ್ಬಹುದು ಮತ್ತು ಅದರಿಂದ ಏನೇನು ಲಾಭಗಳಾಗ್ತಾವೆ, ರೈತರು ಯಾವ ರೀತಿ ಸಂಘಟಿತರಾಗಿ ತಮ್ಮ ಲಾಭವನ್ನು ತಾವೇ ಮಾಡ್ಕೊಳ್ಬಹುದು ಅನ್ನುವಂಥದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಅವರ ಪ್ರಶ್ನೆಗಳಿದ್ದು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 9444-43-1-03. ಆತ್ಮೀರೇ, ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448-34-41-03 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಂಘಟನೆ ಒಳಗೆ ಯಾವ ರೀತಿಯಾದಂಥ ಶಕ್ತಿ ಅದ ಅನ್ನೋದ್ರ ಬಗ್ಗೆ ಮತ್ತೆ ಪುನರುಚ್ಚಾರ ಮಾಡಿ ಅವರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ ಮತ್ತು ಒಳ್ಳೆಯ ಮನದಟ್ಟಾಗುವಂತಹ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ರೈತರು ಸಂಘಟಿತರಾಗಿ ಸಹಕಾರದಿಂದ ದುಡಿದ್ರೆ ಎಲ್ಲ ಸಾಧ್ಯದ. ಇವತ್ತಿನ ದಿವಸ ಎಲ್ಲಿ ಸಹಕಾರ ಇರೋದಿಲ್ಲ ಅಲ್ಲಿ ನಾವು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಒಂದು ರೂಲ್ ಏನದ, ಇದು ಈ ನೀತಿ ಏನದ, ಇದು ಯಾವತ್ತೂ ಸರಿಯಾದದ್ದು, ನಿತ್ಯ ಸತ್ಯವಾದದ್ದು ಅಂಥೇಳಿ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದಕ್ಕೆ ರೈತರೇ ಒಂದು ಮಾತಿದ್ದೇ ಅದ ರೈತರ ಬಗ್ಗೆ, ರೈತರು ಯಾವತ್ತೂ ಒಗ್ಗೂಡೋದಿಲ್ಲ, ಒಕ್ಕೂಟಗಳನ್ನು ಮಾಡ್ಕೊಳ್ಳೋದಿಲ್ಲ, ಒಗ್ಗೂಡಿ ಕೆಲಸ ಮಾಡುವುದಿಲ್ಲ ಮತ್ತು ಒಗ್ಗೂಡಿ ಹೋರಾಟ ಮಾಡುವುದಿಲ್ಲ ಅನ್ನುವಂಥದ್ದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಎಫ್ ಪಿ ಒಗಳನ್ನು ಮಾಡಿಕೊಂಡು ತಾವು ಸಂಘಟಿತರಾಗಿ ತಮಗೆ ತಾವೇ ಗೌರವ ಪಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ತಾವು ನಿರ್ಮಾಣ ಮಾಡಿಕೊಳ್ಳಬೇಕು. ಈ ವಿಚಾರಗಳ ಬಗ್ಗೆ ತಾವು ಗಂಭೀರವಾಗಿ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಾರಾಟ ವ್ಯವಸ್ಥೆ ನಿಮಗೆ ನೀವೇ ರೂಪಿಸಿಕೊಳ್ತೀರಿ ಅಂಥೇಳಿ ಭಾವಿಸ್ತಾ ಇಲ್ಲಿ ತನಕ ಏನು ಡಾಕ್ಟರ್ ಶ್ರೀಪಾದ್ ಅವರು ತಾವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ತಮ್ಮ ವಿಚಾರಗಳನ್ನು ತಿಳಿಸಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರಿಂದ ರೈತ ಉತ್ಪಾದಕ ಕಂಪನಿಗಳ ಕುರಿತು ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದ್ಯಾಮವ್ವ ಯಮ್ಮನಪ್ಪ ಮಾದರ ಮತ್ತು ತಂಡದವರಿಂದ ಚೌಡ್ಕಿ ಪದಗಳನ್ನು.